ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ಸಂದೇಶ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಇದೆ. ಇದನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ನಾಟಕ ವರ್ಷಕ್ಕೊಂದು ಕರು. ರಚನೆ ಡಾಕ್ಟರ್ ಶಿವಕುಮಾರ್ ಕೆ ರಡ್ಡೇರ್ ಹಾಗೂ ಡಾಕ್ಟರ್ ಕೆಸಿ ವೀರಣ್ಣ. ಕೇಳಿ ನಾಟಕ ವರ್ಷಕ್ಕೊಂದು ಕರು. ಏ ಜಲ್ದಿ ಹಾಕಪ್ಪ, ಏ ಜಲ್ದಿ ಜಲ್ದಿ ಹಾಕ್ ಹೋಮರ ಬಿಡಿ ಆಟ. ಏ ಆಟ ಮುಂದುವರ್ಸ ಅಂದ್ರ ಮುಂದೊಂದು ಜಲ್ದಿ ಆಗ್ಲಿಕ್ಕೆ ಬರ್ತದಪ್ಪ. ಜಲ್ದಿ ಹಾ ಹಾ, ಒಂದ್ ಬಿತ್ತು ನೋಡಪ್ಪ ಈಗ ಬಿಡು ಕಾಯಿ ಮುಂದ. ಏನ್ ಆಟನೋ ಮರ ಇದು, ಇನ್ನೂ ನನ್ನ ಕಾಯಿ ಎಲ್ಲ ಹೊರಗಾದವು. ಅಂದಂಗ ರಾಮ್ ಯಾಕ ಬಂದೇ ಇಲ್ಲಲ್ಲ ಇವತ್ತು? ಇಲ್ಲಾಂದ್ರ ಮುಂಜಾನೆ ಎದ್ದು ಕೂಡ್ಲೆ ಹಾಜರಿ ರಾಮ. ಏ ಅವನ ಆಕಳ ಬ್ಯಾನಿ ತಿನ್ನಕತ್ತಿತ್ತಂತ, ಅದಕ್ಕ ಈತತೇನು ಅಂತ ಮನ್ಯಾಗ ಅದಾನ. ಅಲ್ಲೋ, ಅವನ ಆಕಳ ಇನ್ನ ಮನ್ ಮನೇನೆ ಇದೈತಲ್ಲ, ಈಟದವಳು ಮತ್ತೆ ಹೆಂಗ ಈತೈತಿ? ಮೊನ್ನೆ ಅಂದ್ರು ಒಂದ್ ವರ್ಷ ಆಗಕ್ ಬಂತಲ್ಲೋ, ವಾಸರೆ ಚರಗ ಚೆಲ್ಲುವಾಗನ ಇದಿತ್ತು, ಮೊನ್ನೆ ಮತ್ತ ಚರಗ ಚೆಲ್ಲಿ ಬರ್ಲಿಲ್ಲೇನೋ. ಆದ್ರೂ ಒಂದ್ ವರ್ಷ ಅಂದ್ರ ಬಹಳ ದೌಡ ಆಯ್ತಪ್ಪ. ಹಿಂಗಾದ್ರ ಅವ ದೀಡ್ ವರ್ಷ ಹಾಲು ಹಿಂಡ್ಕೋದ್ರ ಬದ್ಲಿ ಬರೀ 4-5 ತಿಂಗಳು ಹಾಲು ಬಂದಂಗ ಆಯ್ತಲ್ಲ. ನಂದ್ ಯಾಕೆ ತಲಿ ತಿಂತಿ? ಈಕ ರಾಮನೆ ಬಂದ ನೋಡು, ಅವನ್ನೇ ಕೇಳ್ಕೊ. ಆಕಳ ಈತೇನಪ್ಪ ರಾಮ? ಈತ ನೋಡಪ್ಪ, ಈಗಿನ್ನ ಮಾಸ ಬಿತ್ತು, ಕರಕ ಹಾಲು ಕುಡಿಸಿ ಹಾಲು ಹಿಂಡ್ಕೊಂಡು ಬಂದೆ ನೋಡು. ಅಲ್ಲೋ, ನಿನ್ನ ಆಕಳ ವರ್ಷ ಹಿಂದೆನೆ ಇದಿತ್ತಲ್ಲ, ಹಿಡ್ದೌಡ ಮತ್ತೆ ಹಂಗೆ ಈತು? ನಾನು ಹಂಗೆ ಅನ್ಕೊಂಡಿದ್ದೇನಪ್ಪ, ಆದ್ರೆ ಹೋದ ಸರ್ತೆ ಆಕಳ ಇದು 3 ತಿಂಗಳಕನ ಬ್ಯಾರೆ ದನಗಳ ಮ್ಯಾಲ ಹಾರಾಕ ಹತ್ತಿತ್ತು. ನಾನು ಅದು ಹಂಗೆ ಮಾಡ್ತಿರ್ಬೇಕು ಬಿಡು ಅಂತ ಸುಮ್ಕಿದ್ದೆ. ಆದ್ರ ಹಿಂಡು ಕೋಳಿಕ್ ಹೋದ್ರ ಏಕ್ದಮ್ ಹಾಲ್ ಕಡಿಮೆ ಆಗಿಬಿಡ್ತು. ಹಂಗನ? ನಾನ್ ಹೆಣ್ತೀನು ನೋಡ್ರಿ, ಈ ಊರಾಗ ದನದ ದವಾಖಾನ್ಯಾಗ ಡಾಕ್ಟರ್ ಚಲೋ ಬಂದಾರಂತ, ತೋರಿಸ್ಕೊಂಡು ಬರ್ರಿ ಅಂತ ಅಂದ್ರು. ನಾನು ಆಕಳನ್ನ ಹೊಡ್ಕೊಂಡು ದವಾಖಾನೆಗೆ ಹೋದ್ನೇನಪ್ಪ, ಡಾಕ್ಟರ್ ಆಕಳ ಬೇದಿಗೆ ಬಂದದ ಅಂತ ಅನ್ಬೇಕ. ಹೌದ? ಐದ್ ಬಿತ್ತು ನೋಡು, ನಂದೊಂದು ಕಾಯಿ ಹಣ್ಣಾತು ಅಂದಂಗ. ರಾಮ ಮತ್ತ ನೀ ಏನಂದಿ ಡಾಕ್ಟರ್ಗೆ? ನಾ ಅಂದೆ ನೋಡಪ್ಪ, ಡಾಕ್ಟರ್ ಸಾಹೇಬ್ರ, ಇದು ಇನ್ನ ಇದು 3 ತಿಂಗಳಾಗ್ಯದ್ರಿ, ಅದ್ ಹೆಂಗ್ ಬೆದಿಗೆ ಬರ್ತೈತ್ರಿ ಅಂತಂದೇನಪ್ಪ. ಆದ್ರ ಅವರು ಅದನ್ನ ಟೆಸ್ಟ್ ಮಾಡಿ, ನೋಡಪ್ಪ ರಾಮಣ್ಣ, ಇದು ಬೆದಿಗೆ ಬಂದದ, ಗರ್ಭ ಕಟ್ಟಿಸಬೇಕು ಅಂತ ಹೇಳಿದ್ರು. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ಆಕಳ ಈಗಿನ್ನ ಇದು 3 ತಿಂಗಳಾಗ್ಯದ, ಇನ್ನ 1 ವರ್ಷ ಹಾಲ್ ಕೊಡ್ತದ, ಆಮೇಲೆ ಗರ್ಭ ಕಟ್ಟಿಸಿದ್ರೆ ಸಾಕಲ್ರಿ ಅಂತ ಕೇಳಿದೆ. ಹೌದೌದು. ಅದಕ್ಕೆ ಅವರು, ನೋಡ್ ರಾಮಣ್ಣ, ಅದ್ ಹಂಗಲ್ಲ, ಈಗ ಗರ್ಭ ಕಟ್ಟಿಸಿದ್ರ ಚಲೋ ಲಾಭ ಆಗ್ತದ ಅಂತ ತಿಳಿಸಿ ಹೇಳಿದ್ರು. ಅದಕ್ಕೆ ಗರ್ಭ ಕಟ್ಟಿಸಿದ್ದೆ ಅವಾಗ, ಅದು ಈಗ ಕರ ಹಾಕೈತ್ ನೋಡು. ಅಲ್ಲೋ, ಹಂಗ ಮಾಡಿದ್ರ ಆಕಳ ದೌಡು ಒದ್ಕೊಳ್ಳಂಗಿಲ್ಲೇನೋ? ನಾನು ಹಂಗೆ ತಿಳ್ಕೊಂಡಿದ್ನೇನಪ್ಪ. ಆದ್ರ ಅದ್ರ ಬಗ್ಗೆ ಡಾಕ್ಟರ್ ಬಹಳ ಚಲೋತ್ನಾಗಿ ತಿಳಿಸಿ ಹೇಳಿದ್ರು ನೋಡು. ಅವ್ರು ಏನ್ ಹೇಳಿದ್ರು ನಮ್ಗೊಂದ್ ಸ್ವಲ್ಪ ಹೇಳಪ್ಪ. ಏಯ್ ಮಾರಾಯ, ಅದನ್ನ ಆಮೇಲೆ ಮಾತಾಡುವಂತಿ, ಮೊದ್ಲ ಕಾಯಿ ಬಿಡು. ಹೌ ಹೌ, ಅರೆ ಅರೆ, ಸಾ ಹೇಂದ್ರ ನೇಂದ್ರ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ಹಾ ನಮಸ್ಕಾರಪ್ಪ ಮಲ್ಲಪ್ಪ. ಏನಾಗೈತಿಪ್ಪ ನಿನ್ನ ಆಕಳಿಗೆ? ಡಾಕ್ಟರ್ ಸಾಹೇಬ್ರ, ಇದು 1-2 ದಿವಸ ಆಯ್ತು ಮೇವ ತಿನ್ನವಲ್ರಿ. ಓಹೋ, ಏನಾಗೈತಿ ಅಂತ ಸ್ವಲ್ಪ ನೋಡ್ರಿ ಸಾಹೇಬ್ರ. ನೋಡೋಣ ನೋಡೋಣ, ಸ್ವಲ್ಪ ಚೆಕ್ ಮಾಡೋಣ ಇದನ್ನ. ಆಯ್ತ್ರಿ. ಅಲ್ಲಪ್ಪ, ಸ್ವಲ್ಪ ಯಾಕೋ ಹೊಟ್ಟಿ ಉಬ್ಬರ ಸಂಗ ಆಗ್ಯದಲ್ಲಪ್ಪ ಇದಕ್ಕ. ಏನಿಲ್ಲ, ಇದಕ್ಕೇನಂತ ಬಹಳ ತೊಂದರೆ ಇಲ್ಲ, ಅಜೀರ್ಣ ಆಗೈತಿ ಅಷ್ಟೇ. ಒಂದು ಪೌಡರ್ ಕೊಡ್ತೀನಿ, ದಿವಸಕ್ಕೆ 2 ಸಲ ಹಾಕು. ಆಯ್ತ್ರಿ, ಎಲ್ಲ ಆರಾಮಾಗ್ತದೇನಪ್ಪ. ಬಾಬಾ ಒಳಗ್ ಬಾ, ಕೊಡ್ತೀನಿ ನಿನಗೆ ಅದು ಪೌಡರ್ ಕೊಡ್ತೀನಿ, ತಗೊಂಡು ಹೋಗಾಕತ್ತಿ ಸಾಹೇಬ್ರ. ಮೊನ್ನೆ ನಮ್ ರಾಮನ ಆಕಳು ಇದು 1 ವರ್ಷದಾಗೆ ಮತ್ತೊಂದು ಕರ ಹಾಕೈತಿ. ಹೌದಲ್ಲ, ಹಿಂಗ್ ಮಾಡಿದ್ರ ಹೆಚ್ಚಿಗೆ ಲಾಭ ಬರ್ತೈತಿ ಅಂತ ನೀವೇ ಹೇಳಿದ್ರಂತ? ಹೌದೌದು, ನಾನೇ ಹೇಳಿನಿ. ಆಕಳು ಈದ 2-3 ತಿಂಗಳಿಗೆ ಬೆದಿಗೆ ಬರ್ತಾವ, ಆಗ ಗರ್ಭ ಕಟ್ಟಿಸಿದ್ರ ಗರ್ಭ ಕಟ್ಟುವಂತಹ ಸಂಭವ ಹೆಚ್ಚಿಗೆ ಇರ್ತದ ಅಂತ ಹೇಳಿ ಹೇಳದೆ ನಾನು. ಆದ್ರ ಆಕಳು ಕಟ್ಟಕೊಂಡ ಮೇಲೆ 2 ತಿಂಗಳಿಗೆ ಹಾಲು ಹಿಂಡೋದು ಬಂದ್ ಮಾಡ್ತದಲ್ರಿ ಸಾಹೇಬ್ರ? ಮಲ್ಲಪ್ಪ ಅದು ಹಂಗಲ್ಲಪ್ಪ, ನೀ ಹೇಳದಂಗ ಅವು ಕಟ್ಟಕೊಂಡ ಮೇಲೆ 2 ತಿಂಗಳಿಗೆ ಹಾಲು ಹಿಂಡೋದು ಬಂದ್ ಮಾಡಂಗಿಲ್ಲೇನಪ್ಪ. ಹಾರೀ, ಅವಕ ಆಹಾರ ಚಲೋತ್ನಾಗೆ ಕೊಡ್ತಾ ಇದ್ರ ಅವು ಗರ್ಭ ಕಟ್ಟದ ಮೇಲೂ ಕೂಡ ಹಾಲು ಕೊಡ್ತಾನೆ ಇರ್ತಾವೇನಪ್ಪ. ಹಿಂಗ್ರಿ ಸಾಹೇಬ್? ಏ ಮಲ್ಲಪ್ಪ, ಎಲ್ಲೆಲ್ಲಿ ಹುಡುಕಬೇಕು ಮಾರಾಯ ನಿನ್ನ? ಏನಿಲ್ಲೋ ದೋಸ್ತ, ಆಕಳ ಯಾಕೋ ನಿನ್ನೆಯಿಂದ ಸುಂದ ನಿಂತಿತ್ತು, ಅದಕ್ಕ ಒಂದಿಟ್ಟು ದವಾಖಾನಿಗರ ತೋರಿಸ್ಕೊಂಡು ಹೋಗೋಣ ಅಂತ ಬಂದ. ನಮಸ್ಕಾರ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ. ನಮಸ್ಕಾರ ಕಲ್ಲಪ್ಪ, ಹೆಂಗದಿ, ಆರಾಮದಿ? ಇಲ್ಲ ಆರಾಮ್ರಿ ಸಾಹೇಬ್ರ. ಅವ ಏನ್ರಿ ಸಾಹೇಬ್ರ, ಭರ್ಜರಿ ಇದನ್ ನೋಡ್ರಿ, ಮಗ ನೌಕರಿ ಮಾಡ್ತಾನ, ಇವ ಆರಾಮ ಓಡಾಡ್ತಾನ. ಇವನ್ ಮಾತು ಕೇಳಬೇಡ್ರಿ ಸಾಹೇಬ್ರ, ನೀವು ಹಂಗೆ ಹೇಳ್ತಾನೆ ಇರ್ತಾನ. ಸಾಹೇಬ್ರ, ಆಕಳ ಕಟ್ಕೊಂಡ ಮ್ಯಾಲೂ ಹಾಲು ಹಿಂಡ್ತಾನ ಇರ್ತಾವ ಅಂತ ಹೇಳಿದ್ರಲ್ಲ, ಎಲ್ಲಿ ತನ ಕೊಡ್ತಾವ್ರಿ? ನೋಡಪ್ಪ, ಅವು ನಿನ್ನ ಮೇಸಾಟ ಚಲೋ ಐತಪ್ಪ ಅಂತಂದ್ರ ಮತ್ತ ಈ ತನೂ ಹಾಲು ಹಿಂಡ್ತಾನೆ ಇರ್ತಾವೇನಪ್ಪ. ಹಿಂಗ್ರಿ ಸಾಹೇಬ್ರ? ಹೌದ್ ನೋಡ್ರಿ ಸಾಹೇಬ್ರ, ಮೊನ್ನೆ ನಮ್ಮ ಬೀಗರ್ ಊರಿಗೆ ಹೋಗಿದ್ದೇರಿ, ಅವರು ಮುಂಜಾಳೆ ಆಕಳ ಹಿಂಡ್ಕೊಂಡಾರ್ರಿ, ಸಂಜಿಕ ಈತ್ರಿ. ಓಹೋ, ಮಸ್ತ್ ಲಾಭ ಬಿಡ್ರಿ ಸಾಹೇಬ್ರ. ಹಂಗಂತ ಹೇಳಿ ಅವು ಮತ್ ಈ ತನಕನು ಹಾಲು ಹಿಂಡಬಾರ್ದೇನ್ರಿಪ್ಪ. ಆಕಳಿಗೆ ಹಾಲು ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತಹ ಬಹುತೇಕ ಪೋಷಕಾಂಶಗಳು ಆಹಾರದ ಮೂಲಕ ಸಿಗ್ತಾವ, ಆದ್ರೆ ಅದು ಸಾಕಾಗುವುದಿಲ್ಲ. ಆಹಾರದ ಮೂಲಕ ಸಿಗುವಂತಹ ಪೋಷಕಾಂಶಗಳಿಗಿಂತ ಹಾಲಿನ ಮೂಲಕ ಏನು ಹೊರಗೆ ಹೋಗ್ತಾವಲ್ಲ, ಆ ಪೋಷಕಾಂಶಗಳೇ ಹೆಚ್ಚಾಗಿರ್ತಾವ ಅನ್ನೋದನ್ನ ತಿಳ್ಕೋಬೇಕು ನೀವು. ಅದರಲ್ಲೂ ವಿಶೇಷವಾಗಿ ಹೆಚ್ಚು ಹಾಲು ಕೊಡುವಂತಹ ಮಿಶ್ರತಳಿ ಆಕಳುಗಳಲ್ಲಿ ಈ ಹೊರ ಹೋಗುವಂತಹ ಪ್ರಮಾಣ ಏನಿರ್ತದಲ್ಲ, ಅದು ಬಹಳ ಹೆಚ್ಚಿರ್ತದೆ. ಈ ಹೆಚ್ಚಾದ ಹೊರ ಹೋಗುವಂತಹ ಪೋಷಕಾಂಶಗಳಿಗಾಗಿ ಆಕಳ ದೇಹದ ಅಂಗಾಂಶಗಳೇನಿರ್ತಾವಲ್ಲ, ಅವು ಸಮಯಕ್ಕೆ ಶುರು ಮಾಡ್ತಾವ. ಅದಲ್ಲದೆ ಆಕಳ ಕೆಚ್ಚಲು ಕೂಡ ಹಾಲು ಉತ್ಪಾದನೆ ಮಾಡಿ ಮಾಡಿ ಸಮೀತದ. ಅಲ್ರಿ, ಅದೇನು ಕಬ್ಬಣ ಏನ್ರಿ ಸವ್ಯಾಕ? ಏ ಮಾರಾಯ, ಉಪಾಧ್ಯಾಪಿ ಮಾತಾಡೋದು ಬಿಡು, ಅವ್ರೇನ್ ಹೇಳ್ತಾರ ಒಂದಿಟ್ ಕೇಳು. ನೋಡಪ್ಪ ಕಲ್ಲಪ್ಪ, ಆಕಳು ಪುನಃ ಈ ತನಕನು ಹಾಲು ಕೊಡತಾನೆ ಇದ್ರ ಇಂಥ ಸೌತ ಅನ್ನುವಂಥದ್ದು ಏನಿರ್ತಲ್ಲ ಅದು ಹೆಚ್ಚಾಗ್ತದ, ಮುಂದ ಹಾಲು ಉತ್ಪಾದನೆ ಕಡಿಮೆ ಆಗಿಬಿಡ್ತದ. ಹೌದೇನ್ರಿ? ಹಾ. ಆದ್ರಿಂದ ಆಕಳ ದೇಹದಿಂದ ಸೌದು ಹೆಚ್ಚು ಹೊರಹೋದಂತಹ ಪೋಷಕಾಂಶಗಳನ್ನ ಮತ್ತೆ ಗಳಿಸಿಕೊಳ್ಳುವುದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೇನಪ್ಪ. ಇದಕ್ಕಾಗಿ ಆಕಳ ಗರ್ಭ ಕಟ್ಟಿದ ಸುಮಾರು 7 ತಿಂಗಳಾದ ಮೇಲೆ ಹಾಲು ಕರೆಯುವುದನ್ನ ನಿಂದ್ರಿಸಿಬಿಡಬೇಕು. ಹೌದ್ ನೋಡ್ರಿ ಸಾಹೇಬ್ರ, ನೀವು ಹೇಳಿದ್ದು ಬರಾಬರಿ ಐತ್ರಿ. ಬರಾಬರಿ ಐತ್ ನೋಡ್ರಿ ಸಾಹೇಬ್ರ. ಮಲಾಣ ನಡಿಯಪ್ಪ, ಹೊತ್ತಾತು, ಅಲ್ಲಿ ಕಟ್ಟಿಗೆ ಆಟಕ್ಕ ಕಾಯಕತ್ತಾರ. ನಡಿ ನಡಿ ಸಾಹೇಬ್ರ, ನಾವೇನ್ ಬರ್ತೀವಿ? ನಾವೇನ್ ಬರ್ತೀವಿ ಸರ್? ಆಯ್ತಾಯ್ತು, ಹೋಗಿ ಬರ್ರಿ, ಹೋಗಿ ಬರ್ರಿ. ಏ ಕಲ್ಲಪ್ಪ, ನೀವೊಂದ್ ಸ್ವಲ್ಪ ನಡಿ ಮುಂದ, ನಾನು ಆಕಳ ಮನಿಗೆ ಹಚ್ಚಿ ಬರ್ತೀನಿ. ಹಂಗೆ ಆಗ್ಲಿ, ಜಲ್ದಿ ಬಾ ಮಲಾಣ. ಆಯ್ತಾಯ್ತು, ನಡಿ ನಡಿ ನಡಿ ನಡಿ. ಹಾ ಹಾ ಹಾ, ನಿಂದ್ರ ನಿಂದ್ರ. ಹಾ, ಇದಕ್ಕೆ ಕಟ್ಟಿದ್ರೆ ಸಮಾಧಾನ ನೋಡಪ್ಪ. ಎಲ್ಲಿ ಹೋಗಿದ್ದಿ? ಈ ಬರಕತಿಯಲ್ಲ ಒಂದಿಗರ ಮನೆ ಕಡೆ ಲಕ್ಷ ಐತೆನ ನಿನಗ? ಅಯ್ಯ ನಿನ್ನ, ನೀನ ಮುಂಜಾನೆ ಎದ್ಕೊಂಡೆ ಆಕಳ ನಿನ್ನೆಯಿಂದ ಮೇವು ಸರಿಯಾಗಿ ತಿನ್ನವಲ್ದು ದವಾಖಾನಿಗರ ತೋರ್ಸ್ಕೊಂಡ್ ಬರ್ರಿ ಅಂತ ಹೇಳಿದಲ್ ಮಾರಾಯ್ತಿ, ಅದಕ್ಕ ಆಕಳಿಗೆ ದವಾಖಾನಿಗೆ ತೋರ್ಸ್ಕೊಂಡ್ ಬಂದೆ ನೋಡು. ಇಟ್ಟೊತ್ತ ಬರೋದು? ಡಾಕ್ಟರ್ ನಾ ಹೋಗಿ ಸ್ವಲ್ಪ ಹೊತ್ತಿನಾಗೆ ಆಕಳ ನೋಡಿ ಪೌಡರ್ ಗುಳಿಗೆ ಕೊಟ್ರು. ಆದ್ರ ಮೊನ್ನೆ ರಾಮಪ್ಪನ ಆಕಳ ಈದ್ ಒಂದ್ ವರ್ಷದಾಗ ಮತ್ ಇದಿತ್ತಲ್ಲ ಅಂತ ಅದ್ರ ಬಗ್ಗೆ ಕೇಳ್ಕೊತ ನಿಂತಿದ್ದ. ದವಾಖಾನಿಗೆ ದನಾನು ಬಹಳ ಬಂದಿದ್ವ, ಅದಕ್ಕ ಮಾತಾಡ್ಕೊಂಡ್ ಬರುವಾಗ ಸ್ವಲ್ಪ ತಡ ಆಯ್ತು ನೋಡು. ಏನಂದ್ರು ಡಾಕ್ಟರ್? ಡಾಕ್ಟರ್ ಬಹಳ ಶಾಣೆ ಇದ್ದಂಗ ಅದಾರ. ಆಕಳ ಈದು 2-3 ತಿಂಗಳದಾಗ ಬೆದಿಗ್ ಬರ್ತಾವಂತ, ಆಗ ಗರ್ಭ ಕಟ್ಸಿದ್ರ ಚಲೋ ಆಗ್ತದಂತ, ಅದರಿಂದ ಲಾಭನು ಹೆಚ್ಚಿಗೆ ಆಗ್ತೈತಂತ. ಹೌದಾ? ಹಂಗಂದ್ರ ಡಾಕ್ಟರ್ ಸಾಹೇಬ್ರು. ಮಲ್ಲಪ್ಪ, ಏ ಮಲ್ಲಪ್ಪ, ಇದ್ದೇನಪ್ಪ ಮನ್ಯಾಗ? ಅಬಾ ಬಾ ಬಾ ಬಾ, ಬಾರಪ್ಪ ರಾಮಪ್ಪ. ಏ ಬಹಳ ಅಪರೂಪ ಆಗ್ಬಿಟ್ಟಪ್ಪ, ಏನು ಇಕಡಿ ಕಡೆ ನೀನು ಕಾಣಿಸೋದೇ ಇಲ್ಲ. ಕೆಲ್ಸಾನು ಬಹಳ ಆಗತ್ತೋ ಮರಾಯ, ಹೊಲ್ದಾಗ ಶೇಂಗಾ ರಾಶಿ ನಡೆದದ ಅಂದಂಗ. ಮಲ್ಲಪ್ಪ, ನಿಂದೊಂದ್ ಸ್ವಲ್ಪ ಗುಡಾರ್ ಬೇಕಾಗಿತ್ತು ನೋಡಪ್ಪ. ಎಷ್ಟಾಗ್ತಾವ ಶೇಂಗಾ? ನೋಡಪ್ಪ, 2 ಎಕರೆ ಅಂತೂ ಹಾಕೀನಿ, ಸುಮಾರು 50 ಚೀಲ ಆಗ್ತಾವನಪ್ಪ. ಅಬಾ ಬಾ ಬಾ ಬಾ, ಭಾರಿ ಐತಲ್ಲೋ, ಮಸ್ತ್ ಲಾಭ ಹುಡುಕಿ ತಗೋ. ಏನ್ ಲಾಭನೋ ಮಾರಾಯ, ಏನ್ ಹೇಳ್ತಿ ಮಲ್ಲಪ್ಪ, ಒಕ್ಕಲಿಗೇರ ಬಾಳ ಅಂದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನಂಗ ಆಗ್ಯದ ನೋಡು. ಹೌದು ಬಿಡು, ಎಲ್ಲ ಅಳಿಗಿಡದ. ಇನ್ನ ಬೆಳಿ ಚಲೋ ಬಂದದ ಅಂದ್ರ ರೇಟ್ ಇರಂಗಿಲ್ಲ, ರೇಟ್ ಚಲೋ ಇದ್ದಾಗ ನಮ್ ಬೆಳಿ ಚಲೋ ಬರಂಗ ನೋಡಪ್ಪ. ಹೌದ್ ಹೌದ್ ಬಿಡು ಮಾರಾಯ, ರೈತರ ಬಾಳೆನೆ ಹಿಂಗೆ ನೋಡು. ಹಾ ಸರ್ತೆ ನಂದು ಮೆಕ್ಕೆಜೋಳ ಭಾರಿ ಬಂದಿತ್ತಪ್ಪ, ಆದ್ರ ಧಾರಣೆನೇ ಇರ್ಲಿಲ್ಲ. ಹೌದ್ ನೋಡಪ್ಪ, ಈ ಒಕ್ಕಲತನದಂತೂ ಬಂದ್ರು ಬಂತು ಹೋದ್ರು ಹೋತ್. ಹೌದು ಬಿಡು. ಅದ್ರಾಗ ಮಲ್ಲಪ್ಪ, ಹೈನುಗಾರಿಕೆ ಒಳಗ ಒಂದ್ ತಟಗ ಚಲೋ ಆಸರ ಆದಂಗ ಆಗ್ಯದ ನೋಡಪ್ಪ. ಅಂದಂಗ ನಿನ್ ಆಕಳ ಎಷ್ಟ್ ಹಾಲು ಕೊಡಕತ್ತದ? ಅದೇ ಹೇಳ್ಬೇಕಂತ ಮಾಡಿದ್ದೆ ಮಲ್ಲಪ್ಪ, ಕರಕ್ ಬಿಟ್ಟ ಮ್ಯಾಲ ಮುಂಜಾನೆ ಒಂದ್ 4 ಸೇರ ಕೊಡ್ತದ, ಸಂಜೆ ಮುಂದ ಮತ್ತ 4 ಸೇರ ಕೊಡ್ತದೋ ಮರಾಯ. ಹೌದಲ್ಲ, ಮೊನ್ನೆ ನಾನು ನನ್ನ ಆಕಳ ಹುಡ್ಕೊಂಡು ದನದ ದವಾಖಾನಿಗೆ ಹೋಗಿದ್ದ. ಡಾಕ್ಟರ್ ನನಗೂ ಆಕಳ ವರ್ಷಕ್ಕೊಂದು ಕರು ಹಾಕೋ ಪದ್ಧತಿನೇ ಬಹಳ ಲಾಭ ಅಂತ ಹೇಳಿದ್ರು. ರಾಮಣ್ಣ ಬಂದಂಗ ಕಾಣಿಸ್ತೈತಲ್ಲ. ಹೌದ್ ನೋಡುವ ತಂಗಿ. ಎಲ್ಲ ಆರಾಮೇನಪ್ಪ ರಾಮಣ್ಣ? ಹೌದವ್ವ, ಆರಾಮಿದ್ದೀ ನೋಡ. ಅಲ್ಲ ಡಾಕ್ಟರ್ ಸಾಹೇಬ್ರು ಹಂಗ ಹೇಳ್ತಾರ ಬಿಡ್ರಿ, ಈಗ 3 ತಿಂಗಳಿಗೆ ಕಟ್ಸಿದ್ರ ಮುಂದ 4 ತಿಂಗಳಿಗೆ ಒದ್ಕೊಂತಾವು, ಅವಾಗ ಕಟ್ಸಲಿಕ್ಕಂದ್ರ ಮುಂದ ಇನ್ನ 8 ತಿಂಗಳ ಹಾಲು ಹಿಂಡ್ತಾವ, ಇದು ಲಾಭ ಅಲ್ಲಿನ ಅಣ್ಣ. ಅದು ಹಂಗಲ್ಲವ ತಂಗಿ. ಈಗ ನೋಡು, ವರ್ಷಕ್ಕೊಂದು ಕರ ಹುಟ್ಟಿದ್ರೆ 2 ವರ್ಷದಾಗೆ 2 ಕರ ಅದವ. ಹೌದು, ಅದ್ರಾಗ 8 ಕರ ಹುಟ್ಟಿದ್ರು ನಸೀಬನ ಬೇರೆ ನೋಡೋದ್ರದು. ಇನ್ನ ನಿನ್ನ ಪ್ರಕಾರನೆ ಹೋದ್ರೆ 2 ವರ್ಷಕ್ಕ 1 ಕರ ಸಿಗ್ತದ, ಆಮೇಲೆ ಹಾಲಿನ ಪ್ರಮಾಣದಾಗೂ ಅಂಥ ವ್ಯತ್ಯಾಸ ಆಗೋದಿಲ್ಲ ನೋಡು. ಅಲ್ಲ ಪಾಯಣ್ಣ, ಈಗ ಮೂರೇ ತಿಂಗಳಾಗ ಕಟ್ಕೊಂಡ್ರ ಆಕಳ ದೌಡು ಒದ್ಕೊಳ್ಳಲೇನಪ್ಪ? ನೋಡ್ ತಂಗಿ, ಆಕಳ ಗಬ್ಬಾದಾಗ ಚಲೋತ್ನಾಗ ಮೇಯಿಸ್ಕೋ ಅಂತ ಹೋದ್ರ 7 ತಿಂಗಳ ತನ, ಇನ್ನೊಮ್ಮೆ ಕೇಳಿಸ್ಕೋ, 7 ತಿಂಗಳ ತನ ಹಾಲು ಹಿಂಡ್ಕೋಬಹುದು. ಚಲೋನೇ ಬರ್ತಾವ ಹಾಲು. ಹಾಲಿನ ಪ್ರಮಾಣದಾಗೇನು ಕಡಿಮೆ ಆಗಂಗಿಲ್ಲ. ಅಂದ್ಮ್ಯಾಲ ನೀನೇ ವಿಚಾರ ಮಾಡವ. ಹೌದು. ಅಬಾಬಾಬಾಬಾ, ಹೌದಲ್ವೋ ಮಾರಾಯ, ಈ ವಿಚಾರ ನನಗ ಗೊತ್ತಿರ್ಲಿಲ್ಲ. ಹೌದ್ ನೋಡ್, ಇದು ಬೇಸ್ ಬಿಡು, ಇನ್ ಮುಂದ ನಾನು ಹಿಂಗ ಮಾಡ್ತೀನಿ. ಅಲ್ಲೋ ಮಲ್ಲಪ್ಪ, ನಿಮ್ ಜೊತೆಗೆ ಮಾತಾಡ್ಕೋತ ಎದಕ್ ಬಂದೀನಿ ಅದೇ ಮರ್ತು ಬಿಟ್ಟು ನೋಡು. ಈಗ ಒಂದ್ ತಟ್ಟಗ ನಿನ್ ಗುಡಾರ್ ಕೊಡು, ರಾಶಿ ಮುಗಿದ ಮ್ಯಾಲ ತಂದು ಮತ್ತೆ ಕೊಡ್ತೀನಂತ. ಆಯ್ತಾಯ್ತು ತಗೋ, ಇಲ್ಲ ಮ್ಯಾಲ ಇಟ್ಟಿನಿ, ಕೊಡ್ತೀನಿ ನಡಿ. ನಡಿ ನಡಿ ನಡಿ. ಹಾ ಹಾ ಹಾ, ಸಾವಕಾಶ ಸಾವಕಾಶ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ಹಾ ನಮಸ್ಕಾರಪ್ಪ ಮಲ್ಲಪ್ಪ, ಏನಂತದ ನಿನ್ನ ಆಕಳ? ಆರಾಮೈತ್ರಿ ಸಾಹೇಬ್ರ. ಆದ್ರೆ ನೀವು ಹೇಳ್ದಂಗ ಈಗ 3 ತಿಂಗಳಾದ್ರೂ ಇನ್ನೂ ಬೆದಿಗೆ ಬಂದಿಲ್ರಿ, ಹಾಲು ಕಡಿಮೆ ಆಗೈತ್ರಿ, ಅದಕ್ಕ ಹಿಡ್ಕೊಂಡ್ ಬಂದಿನ್ರಿ ಸಾಹೇಬ್ರ. ಆಯ್ತಾಯ್ತು, ಆಕಳನ ಪರೀಕ್ಷೆ ಮಾಡೋಣ ನಡಿ. ಅಲ್ಲಪ್ಪ ಮಲ್ಲಣ, ಹ್ಯಾಂಗಿಟ್ಟಿದಪ್ಪ ಆಕಳ? ಏನಾರೇ ಹಾಕ್ತಿ ಎಲ್ಲಿ ಇದಕ್ಕ? ಇದಕ್ಕ ದಿನ ಮೇಯಿಸ್ಕೊಂಡ್ ಬರೋದು, ಮನ್ಯಾಗ ಒಂದ್ ಸ್ವಲ್ಪ ಜ್ವಾಳದ ಮೇವು ಹಾಕ್ತೀನಿ ಸಾಹೇಬ್ರ. ಅಲ್ಲಪ್ಪ ಹಿಂಡಿ ಮಿಶ್ರಣ ದಾಣಿ ಮಿಶ್ರಣ ಏನ್ರೀ ಕೊಡ್ತಿ ಇಲ್ಲಿದಕ್ಕ? ದಿನ ಒಂದ್ ಸೇರ್ ಜ್ವಾಳ ಓಡಿಸಿಡ್ತೀನಿ ಸಾಹೇಬ್ರ. ನೋಡಪ್ಪ, ಇದಕ್ಕ ಪೋಷಕಾಂಶಗಳ ಕೊರತೆ ಆಗೈತಿ, ನೋಡಿದ್ರೆ ಗೊತ್ತಾಗೋದಿಲ್ಲ ಏನ್ ಹ್ಯಾಂಗಾಗಿದೆ ಆಕಳ. ಆಕಳ ಹೆಚ್ಚು ಹಾಲು ಹಿಂಡತೈತಿ ಅಂತಂದ್ರ ಹೆಚ್ಚಿಗೆ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗ್ತದ. ನೋಡಪ್ಪ ಮಲ್ಲಪ್ಪ, ಈಗ ಪೈಲ್ವಾನ್ ಕುಸ್ತಿ ಗೆಲ್ಲಬೇಕಂತಂದ್ರೆ ಚಲೋತ್ನಾಗೆ ತಯಾರಾಗಬೇಕಿಲ್ಲ. ಹೌದ್ರಿ ಸಾಹೇಬ್ರ. ಅವ ಹಾಲು ತತ್ತಿ ಮಾಂಸ ಬರೋಬ್ಬರಿ ತಗೋಬೇಕಿಲ್ಲ ಮತ್ತ. ಹೌದೌದು, ಅಷ್ಟು ತಿಂದ್ರನ ಕುಸ್ತಿ ಗೆದ್ದ ಬರ್ತಾನ. ಹಂಗ ನೀನು ಬರೇ ಒಣ ಮೇವು ಹಾಕಿದ್ರೆ ಸಾಕಾಗಂಗಿಲ್ಲೇನಪ್ಪ, ಅದ್ರ ಜೊತೆಗೆ ಹಸಿ ಮೇವನ್ನು ಹಾಕಬೇಕು, ಹಿಂಡಿ ಹಾಕಬೇಕು, ದಾಣಿ ಹಾಕಬೇಕು. ಬರೇ ಜ್ವಾಳದ ನುಚ್ಚು ಹಾಕಿದ್ರೆ ಸಾಕಾಗೋದಿಲ್ಲೇನಪ್ಪ, ಅದಕ್ಕ ಸಮತೋಲನ ಪಶು ಆಹಾರ ಕೊಡಬೇಕು. ಆಯ್ತ್ರಿ ಸಾಹೇಬ್ರ, ಹಂಗ ಮಾಡ್ತೀನ್ರಿ. ಈಗ ಇದು ಬೆದಿಗೆ ಬರಲಾರ್ದಕ್ಕೆ ಏನಂತೀರಿ? ಏನಿಲ್ಲ, ಇದಕ್ಕೆ ಒಂದ್ ಸ್ವಲ್ಪ ಗುಳಿಗೆ ಕೊಡ್ತೀನಿ, ಜೊತೆಗೆ ದಿವಸ ಒಂದ್ 1/2 ಸೇರು ಹುರುಳಿ ಅದಾವ ಇಲ್ಲಿ ಮನ್ಯಾಗ? ಅದಾವ್ರಿ ಸರ್. ದಿವಸ ಒಂದ್ 1/2 ಸೇರು ಹುರುಳಿ ನೆನೆಸಿ ಒಂದ್ ತಿಂಗಳು ಹಾಕು, ಬೆದಿಗೆ ಬಂದ್ಮೇಲೆ ಗರ್ಭ ಕಟ್ಸಕ್ ಕರ್ಕೊಂಡು ಬಾ. ಆಯ್ತು ಸಾಹೇಬ್ರ, ನಾನು ಇದು 1 ವರ್ಷ ಆದ್ಮೇಲೆ ಬೆದಿಗೆ ಬರ್ತದಂತ ಮಾಡಿದ್ರಿ ಸಾಹೇಬ್ರ. ನೋಡು, ಬಹಳ ಮಂದಿ ವಿಚಾರ ಮಾಡುದ ಹಿಂಗ, ಅವರು ನಿನ್ನಂಗ ಈದ 1 ವರ್ಷ ಆದ್ಮೇಲೆ ಗರ್ಭ ಕಟ್ಟಿಸ್ಬೇಕು ಅಂತಿರ್ತಾರ. ಈದ 3 ತಿಂಗಳಿಗೆ ದನ ಬೆದಿಗೆ ಬರಲಿಲ್ಲ ಅಂತಂದ್ರ ತಲಿನೇ ಕೆಡಸೋಳದಿಲ್ಲ. ಈದ 3-4 ತಿಂಗಳೊಳಗ ಆಕಳ ಬೆದಿಗೆ ಬರಲಿಲ್ಲ ಅಂತಂದ್ರ ಡಾಕ್ಟರ್ಗೆ ತೋರಿಸಬೇಕೇನಪ್ಪ. ಅವರು ಔಷಧೋಪಚಾರ ಮಾಡ್ತಾರ. ಕಟ್ಕೊಂಡ ಮೇಲೆ 7 ತಿಂಗಳ ಗಬ್ಬ ಇರುತ್ತಾನು ಹಿಂಡ್ಕೋಬಹುದು. ಆದ್ರ ಹಿಂಡಿ ಮಿಶ್ರಣ ದಾಣಿ ಮಿಶ್ರಣ ಕೊಡುದು ಮಾತ್ರ ಮರಿಬಾರದು. ಯಾಕಂತಂದ್ರ ಹೊಟ್ಟೆಯಾಗ ಕರು ಬೆಳಿಬೇಕು, ಮತ್ತ ಮುಂದಿನ ಸೂಲ್ನಾಗ ಹಾಲು ಚಲೋ ಬರಬೇಕು. ಅದಕ್ಕ ಹಿಂಡಿನೂ ಕೊಡಬೇಕು, ದಾಣಿನೂ ಕೊಡಬೇಕು. ಗೊತ್ತಾತೇನಪ್ಪ? ಆಯ್ತ್ರಿ ಸಾಹೇಬ್ರ, ಬಹಳ ಚಲೋ ಹೇಳಿದ್ರಿ. ಇನ್ಮೇಲೆ ಇದನ್ನ ಮರಿಲಾರ್ದಂಗ ಮಾಡ್ತೀವ್ರಿ. ಮರಿಬಾರ್ದಪ್ಪ. ಇಲ್ಲ ಇಲ್ಲ, ನನಗೂ ಸ್ವಲ್ಪ ಹೊಲಕ್ ಹೋಗ್ಬೇಕಾಗ್ಯದ, ಹೋಗ್ ಬಲ್ರಿ ಸಾಹೇಬ್ರ. ಆಯ್ತಾಯ್ತು, ಹೋಯ್ ಬಾ. ನೋಡ್ ಮಲ್ಲಪ್ಪ, ಈಗ ನೀ ಎಲ್ಲ ತಿಳ್ಕೊಂಡಿ, ಆ ರಾಮಪ್ಪನು ಚಲೋ ಮಾಡಾಗತ್ತಾನ? ಹೌದ್ರಿ. ಈಗ ಹೈನುಗಾರಿಕೆ ಒಳಗ ವರ್ಷಕ್ಕೊಂದು ಕರು ತಗೊಳ್ಳಬೇಕು ನೀವೆಲ್ಲಾರು ಕೂಡಿ ರೈತರು. ಹೌದು. ಹೌದಿಲ್ಲ? ಹೌದು. ಮತ್ತ ದಾಣಿ ಮಿಶ್ರಣ ಹಿಂಡಿ ಮಿಶ್ರಣ ಒಟ್ಟ ಮರಿಬಾರ್ದು. ಇಲ್ಲ ಇಲ್ರಿ. ಈಗ ನೀವಿಬ್ರು ಹೆಂಗ್ ತಿಳ್ಕೊಂಡಿರಿ, ನಿಮ್ ದೋಸ್ತರಿಗೂ ಇದನ್ನ ಹೇಳಬೇಕೇನಪ್ಪ? ಹೇಳ್ತೀವ್ರಿ ಸರ್. ಅಂದ್ರ ಮಾತ್ರ ರೈತರು ಹೈನುಗಾರಿಕೆಯಿಂದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹೌದು. ಮಾಡಬೇಕಪ್ಪ, ಇಷ್ಟೆಲ್ಲ ನಿಮ್ ಮೇಲೆ ಜವಾಬ್ದಾರಿ ಐತಿ. ಮಾಡ್ತೀವ್ರಿ ಸಾಹೇಬ್ರೆ. ಆಯ್ತಾಯ್ತು, ಹೋಯ್ ಬಾ. ವರ್ಷಕ್ಕೊಂದು ಕರು ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಶಿವಕುಮಾರ್ ಕೆ ರಡ್ಡೆ ಹಾಗೂ ಡಾಕ್ಟರ್ ಕೆಸಿ ವೀರಣ್ಣ. ಪಾತ್ರ ಪರಿಚಯ: ಪಶುವೈದ್ಯ ಸೋಮಶೇಖರ್ ಎಸ್ ರುಳಿ, ರಾಮಪ್ಪ ಮಧುಸೂದನ್ ಡಿ ತೆಂಗ್ಲೀಕರ್, ಮಲ್ಲಪ್ಪ ಅಶೋಕ್ ಶೆಟ್ಕರ್, ಶಿವಪ್ಪ

ನನಗೊಂದ್ ತಲೆ ನೋಯ್ಲಿ ತಂತಿಟ್ಕೊ, ಸ್ವಲ್ಪ ಆರಾಮಿಲ್ಲ ಅಂತಿಟ್ಕೊ, ಎಷ್ಟು ಕಾಳಜಿ ಮಾಡುದು. ಇಲ್ಲ ನೀವು ಪಲಗ ಮೇಲೆ ಇಳಿಬೇಡ್ರಿ, ನಿಮ್ಗೆ ಹುಡುಗಿ ಬೇಕಾ, ಚಾ ಬೇಕಾ, ಕಾಫಿ ಬೇಕಾ, ಊಟ ಅಲ್ಲೇ ಹಾಸಿಗೆ ಮೇಲೆ ಬರ್ತದೆ. ಅದೇ ಹೆಣ್ಮಗಳಿಗೆ ಜ್ವರ ಬಂದು ನಡಗ್ಲಿದ್ರು ಸಹಿತ ಆಕಿ ಮನಿ ಕೆಲಸ ಎಂದು ನಿಂದ್ರಿಸೋದಿಲ್ಲ, ಯಾಕಂದ್ರೆ ಅಕ್ಕಿ ಮಲಗದಳು ನಿಂದ್ರಿದ್ರೆ ಎಲ್ಲರೂ ಉಪವಾಸ ಬೀಳ್ತಾರ ಅಂತ ತಿಳ್ಕೊಂಡು ಹಂಗ ಮಾಡ್ತಿರ್ತಾಳ. ಆದ್ರ ನಾವ್ ಎಷ್ಟು ಮಂದಿ ನಿನ್ ಉರಿ ಬಂದದ ಅಲ್ಲ ಗೊತ್ತಾಗಂಗಿಲ್ಲ ಅಂದೇ, ಆಕಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಗೊತ್ತಾಗಂಗಿಲ್ಲ, ಏನೋ ಸ್ವಲ್ಪ ಆರಾಮ್ ಇರ್ಲಿಕ್ಕೆ ಇಲ್ಲಿ ಬಿಡು, ಗೋಲಿ ತಗೊಂಡ್ಬಿಟ್ಟಾಳೆ ಕಡಿಮೆ ಆಗ್ಯದ ಅಂತ ಅನ್ಕೊಂಡ್ ಗೋಲಿ ತಗೊಂಡ್ ಏನಂತ ಕೇಳ್ತಾರ. ಆದ್ರ ಗೋಲಿ ತರ್ಲೇನು, ಡಾಕ್ಟರ್ ಬಾರ್ ಹೋಗೋಣೇನು ಅಂದ್ರೆ ಎಲ್ಲರೂ ಅಂತಲ್ಲ, ಅದೇ ಕೆಲವರು ಮಾಡ್ತಾರ ಅದು ಹೌದಂತೂ ಹಂಗೆ ನಾ ಹೇಳಿದಲ್ಲ ಹಂಗೆ ಇರ್ತಾರಪ್ಪ. ಹೌದಲ್ಲ ಅಂತಂದ್ರ ನಮ್ಮ ಸಂಸಾರದ ಬಗ್ಗೆ ಅಷ್ಟೆಲ್ಲ ಒಂದ್ ಹೆಣ್ಮಗಳು ವಿಚಾರ ಮಾಡೋ ಟೈಮ್ ನೊಳಗ ನಾವು ವಿಚಾರ ಮಾಡಿ, ಅಕಿನೂ ಒಂದು ಜೀವಿ, ಅಕಿನೂ ಸ್ವಲ್ಪ ಏನಂದ್ರ ನನ್ ಸಲ ಒಂದು ಒಳ್ಳೆ ಎರಡು ಮಾತಾಡ್ಲಿ ಅನ್ನೋದೇ ಬಯಸ್ತಾವ್ ಅಂತ ಉಳಿದಿದ್ದೇನೆ. ಹೌದ್ ಹೌದ್, ಅವ್ರ ಕಡೆಯಿಂದ ಅಡಿಗೆ ಮಾಡಿಸ್ಬೇಕು, ಅವ್ರ ಕಡೆಯಿಂದ ತಿಂಡಿ ಮಾಡಿಸ್ಬೇಕು ಅಂತಾವ್ ಯಾವ್ದು ಬೇಕಾಗಂಗಿಲ್ಲ ಅಕಿ. ಒಂದು ಒಳ್ಳೆ ಮಾತು, ಆದ್ರೆ ನೀ ಆಗಲೇ ಹೇಳದಲ್ಲ ಇನ್ನೊಂದು ಮಾತು ನನಗೆ ಬಂತವ ಏನಂತಂದ್ರ, ಮನೆಯೊಳಗೆ ಏನ್ ಕೆಲಸ ಇರ್ತದ ನೋಡು, ಅಕ್ಕಿ ಗೃಹಿಣಿ ಇರ್ಲಿ ನೌಕರಿ ಮಾಡಕ್ಕಿರ್ಲಿ ಯಾರೇ ಇರ್ಲಿ, ನಾವು ಲೇಬರ್ ಅನ್ನ ಶೇರ್ ಮಾಡ್ಕೊಳ್ಬೇಕು, ಕೆಲಸವನ್ನ ಶೇರ್ ಮಾಡ್ಕೊಳ್ಬೇಕು. ಇದು ಬಹಳ ಮಂದಿ ಮಾಡಂಗಿಲ್ಲ ರಜಣ, ಮಾಡ್ಬೇಕು. ಈಗ ಪಲ್ಯ ಹೆಚ್ಚದಿರ್ತದ, ನಾ ಪಲ್ಯ ಹಚ್ತೀನಿ ನೀ ಕಸ ಹೊಡಿ, ನೀ ಕಸ ಹೊಡಿತಿ ನಾ ಪಲ್ಯ ಹಚ್ತೀನಿ, ಇಂಥವನ್ನ ಮನ್ಯಾಗ ಸಣ್ಣ ಪುಟ್ಟ ಸೋಫಾ ಇರ್ತಾವ, ಸ್ವಚ್ಛ ಮಾಡೋ ಇಲ್ಲ ನಾ ಇದು ಮಾಡ್ತೀನಿ, ಇವು ಟಿವಿಗಳು ವರ್ಸವಿರ್ತಾವ, ಫರ್ನಿಚರ್ಸ್ ಇರ್ತಾವ ವರ್ಸದಿರ್ತದ, ಬಾಗ್ಲಗಳು ಕಿಟಕಿಗಳು ಅವನ್ನೆಲ್ಲ ವರ್ಷಗೊಳ್ಬೇಕು, ಅವಂತೂ ಸರಳಾಗಿ ಮಾಡಬಹುದು. ಹೌದಿಲ್ಲ ಸ್ವಲ್ಪ, ಆಮೇಲೆ ಏನಂದ್ರ ನೀರ್ ತುಂಬದಿರ್ತಲ್ಪ ಮನೆಗ, ಬೋರ್ವೆಲ್ ಇರ್ತದ ಎಲ್ಲ ಇರ್ತದ, ತುಂಬಬೇಕಾಗ್ತದ, ಒಂದ್ ಎರಡ ಕೊಡನ ಬೇಕಲಿ ಏನೇ ಬರಲಿ ಅದೊಂದಷ್ಟು ತುಂಬಿಡೋದು. ಇಂಥವ್ ಏನ್ ಸಣ್ಣ ಪುಟ್ಟ ಒಂದ್ ಕೆಲಸಗಳನ್ನ ನಾವು ಶೇರ್ ಮಾಡಿದೀವಿ ಅಂತಂದ್ರೆ ಅಕ್ಕಿಗೆ ಸ್ವಲ್ಪ ರಿಲೀಫ್ ಸಿಗ್ತದ, ಅದ್ರಿಂದ ಅಕ್ಕಿಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಇಷ್ಟು ಹುಮ್ಮಸ್ ಬರ್ತಲ್ಲ. ಜೊತೆಗೆ ನನ್ನ ಗಂಡ ನನ್ನ ಮಕ್ಕಳು ನನಗೆ ಎಷ್ಟು ಸಹಾಯ ಮಾಡಿದಾರ ಅಂತ ಅಕ್ಕಿ ಊರ್ದು ಮಾಡ್ಕೊಂಡು ತಿರುಗಾಡ್ತಾರ, ಆಮೇಲೆ ಹೆಚ್ಚಿನ ಕೆಲಸಗಳು ಮಾಡ್ತಾಳಿ ನಾ. ಹೌದಲ್ಲ ಹೌದೌದು ಅಂತಂದ್ರೆ ಶೋಭಕ್ಕ ನಾ ಏನೋ ನಿನ್ ಜೊತೆ ಮಾತಾಡ್ಲಿಕ್ಕೆ ಬಂದ, ಏನಾಯ್ತು ನೋಡುವ ಕರಿ ನೀ ನನಗೆ ಹೊತ್ತು ಹೋಗ್ಲಾರ್ದಾಗಿತ್ತ, ನೀ ಬಂದಿದ್ದಿ ಚಲೋ ಆಯ್ತು ನೋಡು, ಮಾತಾಡ್ಕೊತ ಕೂತ್ಕೊಂಡ್ವಿ. ಯಾಕೋ ನಂಗೆ ಸ್ವಲ್ಪ ತಲೆ ನೋಯ್ದಂಗೆ ಅಲ್ಲಿತ್ತದ. ಹೌದಾ, ಸ್ವಲ್ಪ ಅಲ್ಲ ಹಾಕಿದ್ದು ಚಾ ಮಾಡಿದ್ ಚಲೋ ಚಾ ಕುಡಿತೆ ಅಲ್ಲ ಹಾಕ್ ಮಾಡ್ಕೊಂಡ್ಬರ್ತೀನಿ ಅಂತ. ಆದ್ರೆ ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ತಿಂಡಿ ಮಾಡಿದ್ದೆ, ತಿಂತೀಯೇನು ಕುಡು ಮತ್ತ ಶೋಭಕ್ಕನ ಕೈಯಾಗಿಂದು ಅದ್ ಏನ್ ಕೊಟ್ರ ಪ್ರಸಾದ ಇದ್ದಂಗೆ ನೋಡುವ. ಹೌದಾ, ಅದು ಕೊಡು ತಿಂದು ಚಾ ಕುಡಿದು ಹೋಗ್ಬಿಡ್ತೀನಿ. ಆಯ್ತಾಯ್ತಾಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಬೆಟಗೇರಿಯ ನಾಗಪ್ಪ, ಹೊಚ್ಚಪ್ಪ, ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾ ತರಂಗ ವಾದನ ಕೇಳೋಣ. Thank you.